ಇದೀಗ ಕೇಳಿ. ಮತ್ಸ್ಯ ಕೃಷಿ ಕುರಿತು ದಾವಣಗೆರೆ ಐಸಿಎಆರ್ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ದೇವರಾಜ್ ಟಿಎನ್ ಅವರಿಂದ ಮಾಹಿತಿ. ನಮಸ್ಕಾರ. ಮತ್ಸ್ಯ ಕೃಷಿ ಅನ್ನೋದು ಕೃಷಿಕರಿಗೆ ಬಹಳ ಅನುಕೂಲವಾಗುವಂತಹ ಒಂದು ಕೃಷಿ ಪದ್ಧತಿ. ಅದರಲ್ಲಿ ಸಮಗ್ರ ಕೃಷಿಯಲ್ಲಿ ಅದನ್ನ ಒಂದು ಭಾಗವಾಗಿನೂ ತಗೊಳ್ಬಹುದು, ಹಾಗೇನೆ ಪ್ರತ್ಯೇಕವಾಗಿಯೂ ಕೂಡ ಮತ್ಸ್ಯ ಕೃಷಿಯನ್ನು ಮಾಡಬಹುದು. ನಮ್ಮ ಈ ಭಾಗದಲ್ಲಿ ನೀರಿನ ಸಂಪನ್ಮೂಲತೆ ಸಾಕಷ್ಟು ಇರೋದ್ರಿಂದ ನಮಗೆ ನದಿ ನೀರು ಸಿಗುತ್ತೆ, ಕೆರೆ ನೀರು ಸಿಗುತ್ತೆ, ಬೋರ್ವೆಲ್ ನೀರನ್ನು ಸಹ ನಾವು ಮಿಕ್ಸ್ ಮಾಡಿಕೊಂಡು ಮೀನು ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಸ್ವಂತ ಜಮೀನುಗಳಲ್ಲಿ ಮೀನು ಹೊಂಡಗಳನ್ನು ಮಾಡಿಕೊಳ್ಳಿಕ್ಕೆ ಸರ್ಕಾರದ ಸವಲತ್ತುಗಳು ಸಹ ಸಿಗ್ತದೆ. ಈ ರೀತಿ ಸಬ್ಸಿಡಿ ಸಹಾಯನ್ನು ಪಡ್ಕೊಂಡು ಕೃಷಿ ಹೊಂಡಗಳನ್ನ ಮಾಡ್ಕೊಳ್ಬಹುದು. ಅರ್ಧ ಎಕರೆ, ಕಾಲು ಎಕರೆ, ಒಂದು ಎಕರೆ, ಈ ರೀತಿ ಕೃಷಿ ಹೊಂಡಗಳನ್ನ ಮಾಡಿಕೊಂಡು ಮೀನು ಕೃಷಿ ಮಾಡ್ತಿರುವಂತಹ ರೈತರು ನಮ್ಮ ಸುತ್ತಮುತ್ತ ಇದ್ದಾರೆ. ಅವರ ಸಂಖ್ಯೆ ಜಾಸ್ತಿ ಆಗ್ಬೇಕಂತ ಹೇಳಿದ್ರೆ ಮೀನು ಕೃಷಿಯ ಹಿರಿಮೆಯನ್ನ ತಿಳ್ಕೊಳ್ಬೇಕಾಗತ್ತೆ. ವೈಜ್ಞಾನಿಕವಾಗಿ ಅದನ್ನ ತಿಳ್ಕೊಂಡು ಮಾಡಿದಾಗ ತಪ್ಪುಗಳು ಕಡಿಮೆಯಾಗಿ ಯಶಸ್ಸನ್ನ ಬಹಳ ಸುಲಭವಾಗಿ ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಬಹಳ ಅಚ್ಚುಕಟ್ಟಾಗಿ ಮಾಡಿದ್ರೆ ಫಲಿತಾಂಶನೂ ಅದೇ ರೀತಿ ನಮಗೆ ಸಿಗುತ್ತೆ. ನಿಮ್ಗೆ ಯಾವುದೇ ಕೃಷಿಯಲ್ಲಿ ಹೇಗೆ ನೀವು ಬಿತ್ತನೆ ಮಾಡ್ತೀರಿ, ಗೊಬ್ಬರವನ್ನು ಕೊಡ್ತೀರಿ, ಅವುಗಳ ಬೆಳವಣಿಗೆನ ಗಮನಿಸ್ತಾ ಇರ್ತೀರಿ, ಪೋಷಕಾಂಶಗಳನ್ನ ರಿಪೀಟೆಡ್ ಆಗಿ ಕೊಡಬೇಕಾಗತ್ತೆ, ಆದ ಅವುಗಳ ಆರೋಗ್ಯವನ್ನು ಗಮನಿಸ್ತಾ ಆರೋಗ್ಯ ನಿರ್ವಹಣೆ ಮಾಡ್ತಾ ಕಳೆ ನಿರ್ವಹಣೆ ಮಾಡ್ತಾ ಹೇಗೆ ಒಂದು ಯಶಸ್ವಿ ಬೆಳೆಯನ್ನ ತೆಗಿತೀರಿ, ಅದೇ ರೀತಿ ಮೀನು ಕೂಡ ಒಂದು ಬೆಳೆ, ಅದು ಕೃಷಿ ಕ್ಷೇತ್ರದ ಬೆಳೆಯೇ. ಅದನ್ನ ವಾಣಿಜ್ಯೀಕರಣ ಮಾಡಿ ಈಗ ಆಹಾರದ ಬೆಳೆಯಾಗಿ ಹೇಗೆ ನಾವು ನೋಡ್ತಾ ಇದ್ದೀವಿ, ಅದನ್ನ ಇನ್ನಷ್ಟು ವೈಜ್ಞಾನಿಕ ಮಾಹಿತಿಯನ್ನು ಪಡೆದು ಮಾಡಿದಾಗ ಬಹಳ ರೈತರಿಗೆ ಅದೊಂದು ಸುಲಭ ಸಾಧ್ಯತೆ ಇರುವಂತ ಒಂದು ಕೃಷಿ ಪದ್ಧತಿ ಆಗುತ್ತೆ. ಈಗ ಯಾರೆಲ್ಲ ಬೆಳಿಬಹುದು ಅಂತ ಹೇಳಿದ್ರೆ ಯಾರು ಬೇಕಾದ್ರೂ ಮಾಡಬಹುದು. ನಿಮ್ಮ ಸ್ವಂತ ಜಮೀನ್ ಇದ್ರೆ ಬಹಳ ಒಳ್ಳೇದು. ಲೀಸ್ ತಗೊಂಡು ಮಾಡುವಂತ ಪ್ರಕ್ರಿಯೆಯನ್ನು ನಾವು ನೋಡಿದ್ದೇವೆ. ಈಗ ನೀವು ಮಾಡಬೇಕಾಗಿರೋ ಕೆಲಸ ಏನಂತ ಹೇಳಿದ್ರೆ ನೀರನ್ನ ನಿಲ್ಲಿಸುವಂತ ಒಂದು ಪ್ರಕ್ರಿಯೆ. ಸಾಮಾನ್ಯ ಒಂದು ಪದ್ಧತಿಯಲ್ಲಿ ಒಂದು 6-8 ನೀರು ನಿಲ್ಲುವಂತ ಒಂದು ಕೊಳವನ್ನ ನಿರ್ಮಾಣ ಮಾಡಿಕೊಂಡು ಒಂದು ಕಡೆ ನೀರನ್ನ ಬಿಟ್ಟು ಇನ್ನೊಂದ್ ಕಡೆಯಿಂದ ನೀರನ್ನು ತೆಗೆಯುವಂತ ವ್ಯವಸ್ಥೆ ಇದ್ರೆ ಮಾಡ್ಕೊಳ್ಬಹುದು ಸ್ಲೋಪ್ ಕೊಟ್ಟು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಪಂಪಿಂಗ್ ಸಿಸ್ಟಮ್ ಅಲ್ಲಿ ಮೆಕನೈಸೇಷನ್ ನಾವು ಮಾಡುವಂತ ಸಾಧ್ಯತೆ ಇದ್ರೆ ನೀರನ್ನ ಪಂಪ್ ಮಾಡೋದು, ನೀರನ್ನ ತೆಗೆಯುವಂತ ಒಂದು ವ್ಯವಸ್ಥೆನ ಇಟ್ಕೊಳ್ಬಹುದು. ಯಾಕೆಂದ್ರೆ ನಮ್ಗೆ ಯಾವಾಗ ಬೇಕು ನೀರು ಹಾಕೋಕೆ, ಯಾವಾಗ ಬೇಕು ನೀರು ತೆಗೀಕೆ ಅಂತ ಒಂದು ವ್ಯವಸ್ಥೆ ಇರಬೇಕು. ಇದನ್ನ ನಾವು ಬಂದೋಬಸ್ತ್ ಮಾಡಿಕೊಂಡು ನಾವು ಚಾನಲ್ ನೀರು ಬಳಸ್ತೀವಿ ಅಂತ ಹೇಳಿದ್ರೆ ಆ ನೀರನ್ನ ಫಿಲ್ಟರ್ ಮಾಡಿ ಒಳಗಡೆ ತಗೋಬೇಕು. ನಮಗೆ ಬೇಕು ಬೇಡ, ಏನ್ ಬೇಕು ಏನ್ ಬೇಡ ಅನ್ನೋದನ್ನ ನಾವು ನಿರ್ಧರಿಸುವಂತ ಒಂದು ಅವಕಾಶ ನಮ್ಗಿರ್ಬೇಕು. ಕಸ, ಕೊಳೆ ಮತ್ತೆ ಅನ್ವಾಂಟೆಡ್ ಜಲಚರಗಳು ಅದೆಲ್ಲವೂ ನಮ್ಮ ಹೊಂಡಕ್ಕೆ ಸೇರ್ಕೊಳ್ಳೋದನ್ನ ತಪ್ಪಿಸ್ಬೇಕು. ಆ ರೀತಿ ಫಿಲ್ಟರಿಂಗ್ ಒಂದು ಸಿಸ್ಟಮ್ ಮಾಡಿಕೊಂಡು ಒಳಗಡೆ ತಗೋಬೇಕು. ಆಮೇಲೆ ಇದನ್ನ ನೀರು ತುಂಬಿಸಿದ ಮೇಲೆ ನೀರನ್ನ 6-8 ಮಟ್ಟದಲ್ಲಿ ನಿರ್ವಹಣೆ ಮಾಡಬೇಕು. ಯಾಕೆಂದ್ರೆ ಕಡಿಮೆ ಆಳದಲ್ಲಿ ನೀರನ್ನ ಇಟ್ಕೊಂಡ್ರೆ ಬಿಸಿಲಿನ ಶಾಖಕ್ಕೆ ಮೀನಿನ ಬೆಳವಣಿಗೆ ಚೆನ್ನಾಗಿರಲ್ಲ. ಸೊ ಮಿನಿಮಮ್ ಇಷ್ಟು ಹೈಟ್ ಅಲ್ಲಿ ನೀರನ್ನ ಇಟ್ಕೊಳ್ಬೇಕಾಗತ್ತೆ ಒಂದು. ಆಮೇಲೆ ನಿಂತ ನೀರಾಗೋದ್ರಿಂದ ನಾವು ಒಂದು 5% ನೀರನ್ನ ವಾರಕ್ಕೊಂದ್ಸರಿ ಬದಲಾಯಿಸ್ತಾ ಇರಬೇಕಾಗತ್ತೆ. ಅವಾಗ ಆಮ್ಲಜನಕದ ಪೂರೈಕೆನೂ ಚೆನ್ನಾಗಾಗತ್ತೆ. ನಾವು ಏರೇಟರ್ಸ್ನ ಮೀನು ಕೃಷಿಯಲ್ಲಿ ಹೆಚ್ಚು ಪ್ರಚಲಿತವಾಗಿ ನಾವು ನೋಡಿಲ್ಲ, ಆದ್ರೆ ಏರೇಟರ್ಸ್ ಇದ್ರೆ ಬೆಳವಣಿಗೆ ಚೆನ್ನಾಗಿರುತ್ತೆ. ಏರೇಟರ್ಸ್ ಅಂದ್ರೆ ನೀವು ಅಕ್ವೇರಿಯಂ ಅಲ್ಲಿ ನೋಡಿರ್ತೀರಿ, ಏರೇಟರ್ಸ್ ಆ ಒಂದು ಅಕ್ವೇರಿಯಂ ಸೈಜ್ಗೆ ಒಂದು ಏರೇಟರ್ಗಳನ್ನ ಹಾಕಿರ್ತಾರೆ, ಗಾಳಿಯನ್ನ ಸಪ್ಲೈ ಮಾಡುವಂತ ಒಂದು ಯಂತ್ರ, ಸಣ್ಣ ಯಂತ್ರ. ಅದೇ ತರನೇ ಈ ದೊಡ್ಡ ಹೊಂಡ ಇದ್ರೆ ಅದಕ್ಕೆ ದೊಡ್ಡದಾದಂತ ಒಂದು ಏರೇಟರ್ ಸಿಸ್ಟಮ್, ಕಂಪ್ರೆಸರ್ ಇರುತ್ತೆ, ಏರೇಟರ್ ಇರುತ್ತೆ. ಅದಕ್ಕೆ ಹೆಚ್ಚು ಮಾಹಿತಿನ ನಿಮ್ಗೆ ನೀವು ಗೂಗಲ್ ಮಾಡಿ ತಿಳ್ಕೊಬಹುದು, ಇಂಟರ್ನೆಟ್ ಅಲ್ಲಿ ತಿಳ್ಕೊಬಹುದು, ಅಥವಾ ನಮ್ ಜೊತೆ ಸಂಪರ್ಕ ಮಾಡಿದಾಗ ನಿಮ್ಗೆ ಹೆಚ್ಚಿನ ಮಾಹಿತಿ ನಾವು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಇದಾದ್ಮೇಲೆ ನಾವು ಮೀನು ಮರಿಯನ್ನ ಯಾವ್ದನ್ನ ತಗೋಬೇಕು, ಎಷ್ಟು ಬಿಡ್ಬೇಕು ಅನ್ನೋದು ಮಾಹಿತಿ ಗೊತ್ತಿರಬೇಕು. ಉದಾಹರಣೆಗೆ ನಾವು ನಮ್ಮ ಶೈಕ್ಷಣಿಕ ಕಲಿಕೆಯಲ್ಲಿ ನಾವು ಕಲ್ತಿರೋದ್ರೆ 1 m² ಒಂದು ಮೀನು ಅಂತ ಹೇಳ್ತೇವೆ. ರೈತರಿಗೆ ಅದನ್ನ ಹೇಳಿದ್ರೆ ಒಪ್ಪದಿಲ್ಲ, ಇಲ್ಲ ನಾ ಜಾಸ್ತಿ ಹಾಕ್ಬೇಕು ಅಂತ ಹೇಳ್ತಾರೆ. ನೀವು ಜಾಸ್ತಿ ಹಾಕಿದ್ರೆ ಅದು ಜಾಸ್ತಿ ದಪ್ಪ ಬೆಳೆಯಲ್ಲ. ಒಂದು ಹೆಕ್ಟೇರ್ ಪ್ರದೇಶಕ್ಕೆ 10,000 ಮೀನು ಮರಿಗಳನ್ನ ಹಾಕ್ಬೇಕು ಅನ್ನೋದು ಇರೋದು. ಅಂದ್ರೆ 1 ಎಕರೆಗೆ 4,000 ಮೀನು ಮರಿ. ಯಾವ ಗಾತ್ರದ ಮೀನು ಮರಿ? ಬೆರಳು ಉದ್ದ ಗಾತ್ರದ ಮೀನು ಮರಿ ಅಂತ ಹೇಳುದು. ಅಂದ್ರೆ ನೀವು 100 ಬಿಟ್ರೆ ಅವ್ನು 100 ಬದುಕಬೇಕು. 10,000 ಬಿಟ್ಟಿದೀವಿ ಅಂದ್ರೆ 10,000 ಬದುಕಬೇಕು ಅನ್ನೋ ಲೆಕ್ಕದಲ್ಲಿ ಪ್ಲಸ್ ಆರ್ ಮೈನಸ್ ನೀವು 1,000-2,000 ಹಾಕಿ ಅಕಸ್ಮಾತ್ ಶಾಕ್ ಇಂದ ಅಥವಾ ಇನ್ನೇನೋ ಆಗಿ ವೀಕ್ ಇರೋದು ಸತ್ತೋಗ್ತದೆ ಅಂತ ಹೇಳಿದ್ರೆ ಪ್ಲಸ್ ಆರ್ ಮೈನಸ್ 1,000 ಮೀನನ್ನ ನೀವು ಮನಸ್ಸಲ್ಲಿ ಇಟ್ಕೊಳ್ಬಹುದು. ಹೀಗೆ ಬೆರಳುದ್ದ ಗಾತ್ರದ ಮರಿಗಳು ಸಿಗುವಂತ ಜಾಗವನ್ನ ಸಂಪರ್ಕ ಮಾಡ್ಕೋಬೇಕು. ಅಥವಾ ಈಗ ಏನು ಮೀನು ಮರಿ ಉತ್ಪಾದನಾ ಕೇಂದ್ರಗಳಿದೆ, ಸರ್ಕಾರದಿದೆ, ಪ್ರೈವೇಟ್ದಿದೆ, ಎಲ್ಲಿ ನಿಮಗೆ ಅನುಕೂಲ ಆಗುತ್ತೋ ಅಲ್ಲಿ ಅದನ್ನ ಬಳಸ್ಕೊಳ್ಬಹುದು. ಹಾಗೇನೆ ಯಾವ ತಳಿಗಳನ್ನ ನಾವು ಹಾಕಬೇಕು ಅಂತ ಹೇಳಿದ್ರೆ ಈಗ ನಮ್ಮ ಈ ಸುತ್ತಲಿನ ಪ್ರದೇಶಕ್ಕೆ ಬಹಳ ಪ್ರಚಲಿತವಾಗಿ ಪಾಪ್ಯುಲರ್ ವೆರೈಟೀಸ್ ಅಂತ ಹೇಳ್ತೀವಲ್ಲ ಅವು ಭಾರತೀಯ ಗೆಂಡೆ ಮೀನುಗಳು ಅಂತಿದೆ. ಕಾಟ್ಲಾ, ರೋಹು, ಮೃಗಾಲ್ ಇವು ಬಹಳ ಫೇಮಸ್. ಅದ್ರ ಜೊತೆಗೆ ಚೈನೀಸ್ ಕಾರ್ಪ್ಸ್ ಅಂತ ಹೇಳ್ತೀವಿ, ಚೈನೀಸ್ ಗೆಂಡೆ ಮೀನುಗಳು, ಅವುಗಳಲ್ಲಿ ಸಿಲ್ವರ್ ಕಾರ್ಪ್ ಇದೆ, ಗ್ರಾಸ್ ಕಾರ್ಪ್ ಇದೆ ಮತ್ತೆ ಕಾಮನ್ ಕಾರ್ಪ್. ಕಾಮನ್ ಕಾರ್ಪ್ ಹೆಸರಿಗೆ ಬಹಳ ಫೇಮಸ್, ಗೌರಿ ಮೀನು ಅಂತ ಕರೀತಾರೆ. ಅದು ಬಹಳ ಮೀನನ್ನು ತಿನ್ನೋರಿಗೆ ಬಹಳ ಇಷ್ಟವಾಗಿರುವಂತ ಮೀನು. ಕಾಟ್ಲಾ ಕೂಡ ತುಂಬಾ ರುಚಿಕಟ್ಟಾಗಿರುವಂತ ಮೀನು, ಬಹಳ ಬಹಳಷ್ಟು ಜನಕ್ಕೆ ಇಷ್ಟ ಆಗುವಂತ ಮೀನು. ಇವು ನಮ್ಮ ನಾರ್ಮಲಿ ಬೀಜ ಉತ್ಪಾದನೆ ಮಾಡಿ ರೈತರಿಗೆ ಸುಲಭವಾಗಿ ಸಿಗುವಂಗೆ ಮಾಡಿರುವಂತ ಮೀನಿನ ತಳಿಗಳು. ಬಹಳ ಚೆನ್ನಾಗಿ ಬೆಳೀತಾವ ನಮ್ಮ ಈ ಭೂಮಿ ಭೂಪ್ರದೇಶಕ್ಕೆ ಹೊಂದ್ಕೊಂಡು, ಈ ವಾತಾವರಣಕ್ಕೆ ಹೊಂದ್ಕೊಂಡು ತುಂಬಾ ಚೆನ್ನಾಗಿ ಬೆಳೆಯುವಂತ ಮೀನುಗಳಿವು. ಅದರ ಜೊತೆಗೆ ಈಗ ಹೊಸ ಹೊಸ ತಳಿಗಳು ಕೂಡ ಸೇರ್ಪಡೆ ಆಗ್ತಾ ಬಂದಿರ್ತವೆ. ಯಾಕೆಂದ್ರೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಈ ಹೊಸತನ ಅನ್ನೋದು ಬರ್ತಾನೆ ಇರುತ್ತೆ. ರೈತರು ಆವಿಷ್ಕಾರ ಮಾಡ್ತಿರ್ತಾರೆ, ವಿಜ್ಞಾನಿಗಳು ಹೇಳ್ತಿರ್ತಾರೆ, ಅದಕ್ಕೊಂದು ಏನು ಅದಕ್ಕೆ ಸಂಬಂಧಿತ ವ್ಯಕ್ತಿಗಳು ಇದರ ಬೆಳವಣಿಗೆ ವಿಚಾರದಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಹೊಸ ತಳಿಗಳು ಕೂಡ ಸೇರ್ಪಡೆ ಆಗಿವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಪಂಗೇಷಿಯಸ್ ಅಂತ ಒಂದು ಬಂದಿದೆ, ಕ್ಯಾಟ್ ಫಿಶ್ ಜಾತಿಯದು. ಅದು ಸಾಕಷ್ಟು ಬೇಡಿಕೆಯಲ್ಲಿದೆ. ಅದನ್ನ ಮರಿಗಳನ್ನ ಪಶ್ಚಿಮ ಬಂಗಾಳ, ಒರಿಸ್ಸಾ, ಆಂಧ್ರಪ್ರದೇಶ ಇಲ್ಲೆಲ್ಲ ಮರಿಗಳು ಸಿಗ್ತಾ ಇದಾವೆ. ನಮ್ಮ ಯೂನಿವರ್ಸಿಟಿ ಮಟ್ಟದಲ್ಲಿ ಇರಬಹುದು ಅಥವಾ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಇಲಾಖೆಗಳನ್ನ ಸಂಪರ್ಕ ಮಾಡಿದ್ರೆ ಮೀನು ಮರಿಗಳು ಎಲ್ಲಿ ಸಿಗುತ್ತೆ ಅನ್ನೋದು ಗೊತ್ತಾಗತ್ತೆ. ಈ ಮೀನು ಮರಿಗಳನ್ನ ನಾವು ನಮ್ಮ ಈ ಗೆಂಡೆ ಮೀನುಗಳ ಜೊತೆಗೂ ಕೂಡ ಬೆಳಿಬಹುದು ಈ ಪಂಗೇಷಿಯಸ್ ಕೂಡ. ಇನ್ನೊಂದು ಜಾತಿ ಪಾಕು ಅಂತೇಳಿ ಬಂದಿದೆ, ರೂಪಚಂದ್ ಅಂತ ರೈತರು ಕರೀತಾರೆ. ಅದು ಸಿಹಿ ನೀರಿನ ಪಾಂಫ್ರೆಟ್ ಅಂತಾನು ಜನ ಕರೀತಾರೆ. ಬಹಳ ಅದನ್ನು ಇಷ್ಟಪಟ್ಟು ಜನ ತಿಂತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ರೈತರು ಅದನ್ನ ಬೆಳೀತಾ ಇದಾರೆ. ಸರ್ಕಾರನು ಕೂಡ ಅದಕ್ಕೆ ಕೆಲವು ರೆಗ್ಯುಲೇಷನ್ಸ್ ಇರುವಂತ ಒಂದು ನಿಬಂಧನೆಗಳನ್ನ ಉಳ್ಳಂತ ಒಂದು ಪದ್ಧತಿಯನ್ನ ಬಿಡುಗಡೆ ಮಾಡಿದೆ. ಹೀಗೆ ಅದರ ಜೊತೆಗೆ ಗಿಫ್ಟ್ ತಿಲಾಪಿಯಾ ಅಂತ ಇದೆ, ಜೆನೆಟಿಕಲಿ ಇಂಪ್ರೂವ್ಡ್ ಫಾರ್ಮ್ಡ್ ತಿಲಾಪಿಯಾ ಅಂತ, ಗಿಫ್ಟ್ ತಿಲಾಪಿಯಾ ಅಂತ ಹೇಳ್ತೀವಿ ಜನರ ಭಾಷೆಯಲ್ಲಿ, ಆಡು ಭಾಷೆಯಲ್ಲಿ ಅದಕ್ಕೆ ಜಿಲೇಬಿ ಮೀನು ಅಂತ ಕರೀತಾರೆ. ಆ ಮೀನು ಕೂಡ ಲ್ಯಾಬೊರೇಟರಿಯಲ್ಲಿ ಮೀನು ಮರಿಯನ್ನ ಪ್ರೊಡಕ್ಷನ್ ಮಾಡಿ, ಹ್ಯಾಚರಿ ಮಟ್ಟದಲ್ಲಿ ಮೀನು ಮರಿ ಉತ್ಪಾದನೆ ಮಾಡಿ ಕೊಟ್ಟು ರೈತರಿಗೆ ತಲುಪಿಸಿದ್ದಾರೆ. ಈ ಮೂರು ಹೊಸ ತಳಿಗಳು, ಅದರ ಜೊತೆಗೆ ಮರಲ್ ಫ್ರೆಶ್ ವಾಟರ್ ಮರಲ್ದು ಮೀನು ಮರಿಗಳು ಉತ್ಪಾದನೆ ಮಾಡಿ ಕೊಡ್ತಾ ಇದ್ದಾರೆ. ಈ ರೀತಿ ಹೊಸ ಹೊಸ ತಳಿಗಳನ್ನ ನಾವು ನಮ್ಮ ಗೆಂಡೆ ಮೀನುಗಳ ಜೊತೆಗೆ ಸೇರಿ ಬೆಳಕೋಬಹುದು. ರೂಪಚಂದ್ ಆಗ್ಲಿ ಮರಲ್ ಆಗ್ಲಿ ಇವುಗಳನ್ನ ಬೇರೆ ಮೀನುಗಳ ಜೊತೆಗೆ ಬೆಳಿಲಿಕ್ಕೆ ಅಡ್ವೈಸ್ ಮಾಡಲ್ಲ, ಯಾಕೆಂದ್ರೆ ಅವುಗಳ ನೇಚರ್ ಅಂದ್ರೆ ಅವುಗಳ ಪ್ರಕೃತಿ ಬೇರೆ ತರ ಇರುತ್ತೆ. ಸ್ವಲ್ಪ ಬೇರೆ ಮೀನುಗಳಿಗೆ ಅಟ್ಯಾಕ್ ಮಾಡುವಂತ ಪ್ರಕೃತಿ ಇರೋದ್ರಿಂದ ನಾವು ಅವುಗಳನ್ನ ಪ್ರತ್ಯೇಕವಾಗಿ ಬೆಳೀರಿ ಅಂತೇಳಿ ನಾವು ಸಲಹೆ ನೀಡ್ತೇವೆ. ಇದರ ಜೊತೆಗೆ ಸಿಹಿ ನೀರಿನ ಸೀಗಡಿ ಕೂಡ ಬೆಳಿಬಹುದು. ಇವು ಎಲ್ಲಾ ಮೀನುಗಳ ಜೊತೆಗೂ ಸಿಹಿ ನೀರು ಸೀಗಡಿನ ಅದು ತಳಭಾಗದಲ್ಲಿ ಬೆಳೆಯೋದ್ರಿಂದ ಸೀಗಡಿನೂ ಅದಕ್ಕೆ ಒಳ್ಳೆ ರೇಟ್ ಇರೋದ್ರಿಂದ ಅದನ್ನು ಕೂಡ ನಾವು ಸಮಗ್ರ ಮೀನು ಕೃಷಿ ಪದ್ಧತಿಯಲ್ಲಿ ಸೇರಿಸ್ಕೋಬಹುದು. ಸಮಗ್ರ ಮೀನು ಕೃಷಿ ಅಂತಂದಾಗ ಮೀನುಗಳ ಜೊತೆಗೆ ಬೇರೆ ಉದ್ಯಮಗಳನ್ನು ನಾವು ಸೇರಿಸ್ಕೋಬಹುದು. ಉದಾಹರಣೆಗೆ ಹೈನುಗಾರಿಕೆಯನ್ನು ಸೇರಿಸ್ಕೊಂಡು ಮಾಡಬಹುದು, ಪಿಗ್ರಿ ಅಂತ ಹೇಳ್ತೀವಿ ಹಂದಿ ಸಾಕಣೆ ಮಾಡಬಹುದು, ಮೊಲ ಸಾಕಣೆ ಮಾಡಬಹುದು, ಕೋಳಿ ಸಾಕಣೆ ಮಾಡಬಹುದು. ಇವುಗಳಲ್ಲಿ ಸಿಗುವಂತ ಗೊಬ್ಬರನ ನಾವು ಸ್ವಲ್ಪ ಪ್ರಮಾಣದಲ್ಲಿ ನಮ್ಮ ನೀರಿಗೆ ವೈಜ್ಞಾನಿಕ ಪ್ರಮಾಣದಲ್ಲಿ ಬೆರೆಸಿ ನೀರಿನ ಫಲವತ್ತತೆಯನ್ನು ಜಾಸ್ತಿ ಮಾಡಿಕೊಳ್ತಾ ಅಲ್ಲಿ ಉತ್ಪತ್ತಿಯಾಗುವ ಆಹಾರ ಪದಾರ್ಥಗಳನ್ನ, ಆಹಾರದ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ ಜೀವಗಳನ್ನ, ಅದರಲ್ಲಿ ಫೈಟೋಪ್ಲಾಂಕ್ಟನ್, ಝೂ ಪ್ಲಾಂಕ್ಟನ್ ಈ ತರದ ಜೀವಗಳು ಉತ್ಪತ್ತಿ ಆಗ್ತವೆ. ಈ ಜೀವಿಗಳನ್ನ ಮೀನುಗಳು ಆಹಾರ ಪದಾರ್ಥವನ್ನಾಗಿ ಬಳಸ್ತವೆ, ಅವುಗಳ ಲೈಫ್ ಫೀಡ್ ಅಂತ ಹೇಳಿ ಕರೀತೇವೆ. ಅದನ್ನ ಬಳಸ್ಕೊಂಡು ಬೆಳೆಯುವಂಥದ್ದು ನಾವು ಬಹಳ ಹಿಂದಿಂದ ಕಂಡ್ಕೊಂಡು ಬಂದಿರುವಂಥದ್ದು. ಈ ಸಮಗ್ರ ಮೀನು ಕೃಷಿ ಪದ್ಧತಿಯಲ್ಲಿ ವೈವಿಧ್ಯಮಯವಾದಂತಹ ಬೆಳೆಗಳನ್ನು ಕೂಡ ನಾವು ಬೆಳೆಯಬಹುದು. ಉದಾಹರಣೆಗೆ ತೋಟಗಾರಿಕೆ ಬೆಳೆಗಳನ್ನ ಸುತ್ತ ಹಾಕಬಹುದು, ಅದನ್ನು ಕೂಡ ಸಮಗ್ರ ಕೃಷಿಯ ಭಾಗ, ಸಮಗ್ರ ಮತ್ಸ್ಯ ಕೃಷಿಯ ಭಾಗ. ರೇಷ್ಮೆ ಕೃಷಿ ಮಾಡಬಹುದು, ಹಾಗೇನೆ ತೋಟಗಾರಿಕೆ ಬೆಳೆಗಳು ಹಣ್ಣಿನ ಕೃಷಿ ಮಾಡಬಹುದು, ತರಕಾರಿಗಳನ್ನ ಮಾಡಬಹುದು, ತರಕಾರಿಗಳಲ್ಲಿ ವೈವಿಧ್ಯಮಯವಾದಂತಹ ತರಕಾರಿ ಬಳ್ಳಿ ತರಕಾರಿ ಮಾಡಬಹುದು ಬದುಗಳ ಮೇಲೆ. ಹೀಗೆ ವೈಶಿಷ್ಟ್ಯಪೂರ್ಣವಾಗಿ ಮೀನು ಕೃಷಿಯನ್ನು ಕೈಗೊಳ್ಳುವಂತ ಎಲ್ಲ ಅವಕಾಶಗಳು ನಮ್ಮ ಕರ್ನಾಟಕದ ರೈತರಿಗಿದೆ. ನಾವು ಅಂದುಕೊಂಡ ಅಷ್ಟು ಪ್ರಗತಿ ಈ ವಿಚಾರದಲ್ಲಿ ಆಗಿಲ್ಲ. ಯಾಕೆಂತ ಹೇಳಿದ್ರೆ ಒಂದಲ್ಲ ಒಂದು ಕಾರಣಕ್ಕೆ ರೈತರು ಇಲ್ಲ ಬರೀ ನಾನು ಒಂದೇ ಬೆಳೆನ ಬೆಳಿತೀನಿ ಅನ್ನೋ ಒಂದು ಅಭ್ಯಾಸಕ್ಕೆ ಸಿಲುಕೊಂಡಿದ್ದಾರೆ. ಆದ್ರೆ ಸತ್ಯ ಏನಪ್ಪ ಅಂತ ಹೇಳಿದ್ರೆ ಒಂದಕ್ಕಿಂತ ಹೆಚ್ಚು ಬೆಳೆ ಬೆಳೆಯೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಒಂದಲ್ಲಿ ಏನಾದರೂ ಲಾಸ್ ಆದ್ರೂ ಕೂಡ ಇನ್ನೊಂದು ಬೆಳೆ ನಮಗೆ ಅದನ್ನ ಕಟ್ಟಿಕೊಡುತ್ತೆ. ಅಂತ ಬೆಳೆ ನಮ್ಮ ಮೀನು ಕೃಷಿ. ಆಮೇಲೆ ಒಂದು ಬಹಳ ಒಳ್ಳೆ ಆಹಾರ ಪದಾರ್ಥ ಆಗಿರೋದ್ರಿಂದ, ಬೇಡಿಕೆ ಜಾಸ್ತಿ ಇರೋದ್ರಿಂದ, ಮತ್ತೆ ನಮಗೆ ಪೋಷಕಾಂಶಗಳ ಸುರಕ್ಷತೆ ವಿಚಾರದಲ್ಲಿ ಇಡೀ ದೇಶಕ್ಕೆ ಒಳ್ಳೆಯ ಆಹಾರದ ಅಗತ್ಯ ಇರೋದ್ರಿಂದ, ನಮ್ಮಲ್ಲೇ ಉತ್ಪತ್ತಿಯಾಗುವ ಮತ್ತೆ ನಮಗೆ ಸಾಕಷ್ಟು ಜಲಸಂಪನ್ಮೂಲ ಇರೋದ್ರಿಂದ, ಈ ಎಲ್ಲಾ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ನಮ್ದೊಂದು ಸ್ವಲ್ಪ ಶ್ರಮ ಮತ್ತು ಸ್ವಲ್ಪ ನಮ್ಮ ಪ್ರತಿಭೆಯನ್ನ ಈ ಕ್ಷೇತ್ರಕ್ಕೆ ಹಾಕಿದ್ರೆ ಒಂದು ಒಳ್ಳೆಯ ಆಹಾರವನ್ನು ಉತ್ಪತ್ತಿ ಮಾಡಿ ನಾವು ಮಾರುಕಟ್ಟೆಗೆ ಗ್ರಾಹಕರಿಗೆ ತಲುಪಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಜೊತೆಗೆ ಅಲಂಕಾರಿಕ ಮೀನುಗಳಿದೆ, ಮುತ್ತು ಕೃಷಿ ಇದೆ, ಆಮೇಲೆ ಹೀಗೆ ಹಲವಾರು ರೀತಿಯ ವೈವಿಧ್ಯಮಯ ಕೃಷಿ ಮತ್ಸ್ಯ ಕೃಷಿ ಪದ್ಧತಿಗಳು ಮತ್ಸ್ಯೋದ್ಯಮದಲ್ಲಿ ಇದೆ. ಅವುಗಳನ್ನ ಇನ್ನೊಂದು ಸಂದರ್ಭದಲ್ಲಿ ನಾವು ಮಾತಾಡಬಹುದು. ಆದ್ರೆ ನನ್ನ ಮೇನ್ ಫೋಕಸ್ ಇರೋದೀಗ ಆಹಾರದ ಮೀನುಗಳನ್ನ ಬೆಳ್ಕೊಡೋದೇ ಮೇನ್. ಯಾಕೆಂದ್ರೆ ಅಷ್ಟು ಡಿಮ್ಯಾಂಡ್ ಇದೆ. ನಾವು ಈಗ ಬೆಳ್ಕೊಡ್ತಿರುವಂತ ಮೀನು ನಾವು ಬೇಕಾಗಿರುವ ಬೇಡಿಕೆಗೆ ಅರ್ಧಕ್ಕಿನ ಕಡಿಮೆ ಇದೆ ನಾವು ಕೊಡ್ತಿರೋದು. ಉದಾಹರಣೆಗೆ ಒಬ್ಬ ವ್ಯಕ್ತಿ 18.5 kg ಪರ್ ಇಯರ್ ಪರ್ ಪರ್ಸನ್ ತಿನ್ಬೇಕು ಅಂತ ವಿಶ್ವಸಂಸ್ಥೆ ನಮ್ಮ ಒಂದು ಪ್ರಣಾಳಿಕೆಯಲ್ಲಿ ಹೇಳ್ತದೆ, ಒಂದು ಆದೇಶ ಇದೆ. ಆದ್ರೆ ನಾವು ತಿಂತಾ ಇರೋದು ಈಗ 10-11 kg ಅಂದ್ರೆ ನೋಡಿ ಇನ್ನು 8-9 kg ಅಷ್ಟು ಗ್ಯಾಪ್ ಇದೆ. ಈ ಗ್ಯಾಪ್ ಇರೋದು ಅನೇಕ ಕಾರಣಗಳಿವೆ. ಒಂದು ಡಿಮ್ಯಾಂಡ್ ಸಪ್ಲೈ ಅಲ್ಲೂ ಪ್ರಾಬ್ಲಮ್ ಇದೆ, ಎರಡನೇದು ಕಾಸ್ಟ್ ಕೂಡ ಆಗುತ್ತೆ. ಯಾವಾಗ ಕಡಿಮೆ ಸಪ್ಲೈ ಇರುತ್ತೋ ಜಾಸ್ತಿ ಬೆಲೆ ಇರುತ್ತೆ, ಹಂಗಾಗಿ ಹೆಚ್ಚು ಜನ ಅದನ್ನು ತಿನ್ಲಿಕ್ಕೆ ಸಾಧ್ಯವಾಗದಂತ ಪರಿಸ್ಥಿತಿನೂ ಇರುತ್ತೆ. ಹೀಗಾಗಿ ಈ ಒಂದು ಪೌಷ್ಟಿಕಾಂಶ ಯುಕ್ತ ಆಹಾರವಾಗಿ ಏನು ಮೀನನ್ನು ನಾವು ನೋಡ್ತೀವಿ, ಇದು ಎಲ್ಲ ರೀತಿಯ ಜನಗಳಿಗೆ, ಬಡ ಜನರು ಎಲ್ಲರೂ ಸ್ವೀಕಾರ ಮಾಡುವಂತ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ಬೇಕು. ಅವಾಗ ಏನಾಗುತ್ತೆ, ಏನು ಪೋಷಕಾಂಶ ಸುರಕ್ಷತೆ ಇರ್ಬೋದು, ಆಹಾರ ಸುರಕ್ಷತೆ ಇರ್ಬೋದು, ಇವೆಲ್ಲವೂ ಸತ್ಯವಾಗ್ತವೆ. ಅದಕ್ಕೆ ಪೂರಕವಾಗಿ ನಮ್ಮ ಎಲ್ಲ ರೈತರು ಕೊಡುಗೆಯನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಇದೆ. ಅನ್ನದಾತ ಅನ್ನೋ ಅಭಿವೃದ್ಧಿ ಇರೋದ್ರಿಂದ ಈ ಒಂದು ಅಂಶನೂ ಸೇರಿಸ್ಕೊಂಡ್ರೆ ಇನ್ನಷ್ಟು ಹೆಮ್ಮೆ ಪಡುವಂತ ಒಂದು ಕೃಷಿ ಪದ್ಧತಿ ಇದಾಗುತ್ತೆ. ಸರ್ಕಾರ ನೀವು ಜಾಸ್ತಿ ಮಾಡದಂಗೆ ಈ ವಿಚಾರನ ಇನ್ನಷ್ಟು ಇದಕ್ಕೆ ಬೆಂಬಲಗಳು ಸಿಗ್ಲಿಕ್ಕೆ ಶುರುವಾಗುತ್ತೆ, ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆಗಳಾಗ್ತವೆ. ಹಾಗಾಗಿ ಕೃಷಿಕರು ಇದ್ರ ಬಗ್ಗೆ ಆಸಕ್ತಿ ತೋರಿಸಬೇಕು ಅನ್ನೋದು ಈ ಸಂದರ್ಭದ ವಿನಂತಿ. ನಮಸ್ಕಾರ. ಇದುವರೆಗೆ ಮತ್ಸ್ಯ ಕೃಷಿ ಕುರಿತು ದಾವಣಗೆರೆ ICAR ಕೇಂದ್ರದ ಮುಖ್ಯಸ್ಥರಾದ ಡಾ ದೇವರಾಜ್ ಟಿಎನ್ ಅವರಿಂದ ಮಾಹಿತಿ ಕೇಳಿದಿರಿ. ಇನ್ನು ಮುಂದೆ ಆಕಾಶವಾಣಿ ಕೆಳದಿ ಶಿವಪ್ಪನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿಯಲ್ಲಿ ನಡೆದ 12ನೇ ಸಂಸ್ಥಾಪನಾ ದಿನಾಚರಣೆಯ ಬಾನುಲಿ ವರದಿ. ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ಶಿವಮೊಗ್ಗದ 12ನೇ ಸಂಸ್ಥಾಪನಾ ದಿನಾಚರಣೆಯನ್ನು ಇದೇ ತಿಂಗಳ 21ರಂದು ಆಯೋಜಿಸಲಾಗಿತ್ತು. ಒಂದು ಕೃಷಿ ವಿದ್ಯಾಲಯದ ಒಟ್ಟು ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯದ ಸಾಕಾರದ ನೆಲೆಯಾಗಿರುವುದು ಅಷ್ಟೇ ಅಲ್ಲದೆ ಅಸಂಖ್ಯಾತ ರೈತರ ಭರವಸೆಯ ಆಶಾಕಿರಣ ಸೆಲೆಯಾಗಿರುತ್ತದೆ. ಇಂತಹ ವಿಶ್ವವಿದ್ಯಾಲಯದ ಹುಟ್ಟು 2012 ಸೆಪ್ಟೆಂಬರ್ 21ರಂದು ಅನೇಕ ಮಹನೀಯರ ಸತತ ಪರಿಶ್ರಮದಿಂದ ಆಗಿದೆ. ಅದು ಇಂದು ಕೆಳದಿ ಶಿವಪ್ಪನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯವಾಗಿ ಸಾಧನೆಯ ಹಾದಿಯಲ್ಲಿ ಸಾಗುತ್ತಿದೆ. ಕಾರ್ಯಕ್ರಮವನ್ನು ಕುಮಾರಿ ಅಕ್ಷತಾರವರ ಪ್ರಾರ್ಥನೆಯೊಂದಿಗೆ ಆರಂಭಿಸಲಾಯಿತು. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ, ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ, ಮಹಾಗಣಪತಿ ದಿವ್ಯ ಗಣಪತಿ ಮಹಾ ನಂತರ ಕುಮಾರಿ ಅಕ್ಷತ ಹಾಗೂ ತಂಡದವರಿಂದ ನಾಡಗೀತೆ ಹಾಗೂ ರೈತಗೀತೆ. ರೈತಗೀತೆ ಇದಾದ ಬಳಿಕ ವಿಶ್ವವಿದ್ಯಾಲಯದ ಕುಲಸಚಿವರಾದ ಡಾ ಕೆಸಿ ಶಶಿಧರ್ ಅವರು ಸರ್ವರನ್ನ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಇವತ್ತು ನಾವು ನಮ್ಮ ವಿಶ್ವವಿದ್ಯಾಲಯದ ಹುಟ್ಟುಹಬ್ಬವನ್ನ ಆಚರಿಸ್ತಾ ಇದ್ದೇವೆ, ಅದನ್ನೇ ನಾವು ಸಂಸ್ಥಾಪನಾ ದಿನಾಚರಣೆ ಅಂತ ಹೇಳಿ ಕರೀತೀವಿ. ಸೊ ಇಂದು ನಮ್ಮ ವಿಶ್ವವಿದ್ಯಾಲಯದ ಹಬ್ಬ. ಈ ಹಬ್ಬಕ್ಕೆ ಆಗಮಿಸಿರುವ ಸರ್ವರಿಗೂ ಸ್ವಾಗತವನ್ನ ಬಯಸ್ತಾ ಈ ಕಾರ್ಯಕ್ರಮದ ಕುರಿತು ಒಂದೆರಡು ವಿಚಾರಗಳನ್ನ ತಮ್ಮ ಮುಂದೆ ಹಂಚಿಕೋಬೇಕು ಅಂತ ಹೇಳಿ ಹಾಗೆ ಈ ದಿನ ನಮ್ಮ ಜೊತೆಗೆ ನಮ್ಮ ಜಿಲ್ಲೆಯ ಮಂತ್ರಿಗಳಾದ ಮಧು ಬಂಗಾರಪ್ಪನವರು ಇರಬೇಕಿತ್ತು. ಕಾರಣಾಂತರದಿಂದ ಅವರು ಕ್ಯಾಬಿನೆಟ್ ಮೀಟಿಂಗ್ ಇದ್ದಿದ್ದರಿಂದ ಅವರು ಇಲ್ಲಿ ಉಪಸ್ಥಿತರಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಹೃತ್ಪೂರ್ವಕವಾಗಿ ವಿಶ್ವವಿದ್ಯಾಲಯದ ಪರವಾಗಿ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಈ ಎಲ್ಲ ನಮ್ಮ ಬೇರೆ ಬೇರೆ ಮಹಾವಿದ್ಯಾಲಯಗಳಿಂದ ಕಾರ್ಯಕ್ರಮವನ್ನು ಚಂದಗಾಣಿಸಲು ಎಲ್ಲ ಕ್ಯಾಂಪಸ್ಸಿನ ವಿದ್ಯಾರ್ಥಿಗಳು, ಶಿಕ್ಷಕರು, ಉಪನ್ಯಾಸಕರು ಎಲ್ಲರೂ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಸಹ ಈ ಕಾರ್ಯಕ್ರಮಕ್ಕಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇದಾದ ಬಳಿಕ ಕಾರ್ಯಕ್ರಮವನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮಾನ್ಯ ವಿಶ್ರಾಂತ ಅಧ್ಯಕ್ಷರಾದ ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯನವರು ದೀಪ ಬೆಳಗಿಸುವುದರೊಂದಿಗೆ ಹಾಗೂ ಹೊಂಬಾಳೆ ಅರಳಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇವರ ಜೊತೆಗೆ ವೇದಿಕೆಯ ಮೇಲಿದ್ದ ಉಳಿದ ಗಣ್ಯರು ಕೈಜೋಡಿಸಿದ್ದರು. ಬಳಿಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮಾನ್ಯ ವಿಶ್ರಾಂತ ಅಧ್ಯಕ್ಷರಾದ ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯನವರು ತಮ್ಮ ಭಾಷಣದಲ್ಲಿ, ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮಕ್ಷೇತ್ರ ಇದು ಶಿವಮೊಗ್ಗ ಜಿಲ್ಲೆ. ಇವತ್ತು ಎರಡು, ಒಂದು ನಾಡಗೀತೆ, ಇನ್ನೊಂದು ರೈತ ಗೀತೆ, ಆ ಎರಡೂ ಕೂಡ ಅವರಿಂದ ರಚಿತವಾದವುಗಳು. ಇಡೀ ನಮ್ಮ ದೇಶದೊಳಗೆ ಯಾವ ರಾಜ್ಯದಲ್ಲಿಯೂ ಕೂಡ ನಾಡಗೀತೆ ಮತ್ತು ರೈತ ಗೀತೆ ಈ ಆಶಯವನ್ನು ಒಳಗೊಂಡಂತೆ ಇಲ್ಲ. ನಾಡಗೀತೆ ಹಾಡ್ತಾರೆ, ಆದರೆ ಕುವೆಂಪು ಅವರ ನಾಡಗೀತೆಯೊಳಗೆ ನಮ್ಮ ಸಂವಿಧಾನದ ಒಕ್ಕೂಟ ವ್ಯವಸ್ಥೆಯ ಎಲ್ಲ ಆಶಯಗಳನ್ನೂ ಇಟ್ಟುಕೊಂಡ ಒಂದು ಸಾರ ಸಂಗ್ರಹ ರೂಪದ ಗೀತೆ ಅದಾಗಿದೆ, ನಾಡಗೀತೆ ಅದಾಗಿದೆ. ಭಾರತ ಜನನಿಯ ತನುಜಾತೆ ಕರ್ನಾಟಕ ಮಾತೆ, ಅಷ್ಟೇ ಅಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ, ಈ ಆಶಯ ಇದೆಯಲ್ಲ, ಇದು ಬಹುತ್ವ ಭಾರತದೊಳಗೆ ಸದಾಕಾಲವೂ ಕೂಡ ಪ್ರಜಾಪ್ರಭುತ್ವ, ಸಂವಿಧಾನ ಮತ್ತು ಒಕ್ಕೂಟ ವ್ಯವಸ್ಥೆ ಆರೋಗ್ಯಕರವಾಗಿ ಇರಬೇಕು ಎನ್ನುವ ಸಂದೇಶವನ್ನ ಸಾರುವ ನಾಡಗೀತೆ ಅದು. ಎಲ್ಲೂ ಯಾವ ರಾಜ್ಯದಲ್ಲಿಯೂ ಕೂಡ ರೈತರನ್ನು ಕುರಿತಂತೆ ರೈತ ಗೀತೆ ಇಲ್ಲ. ನಮ್ಮ ಕುವೆಂಪು ಅವರು ನೇಗಿಲ ಯೋಗಿ ಎನ್ನುವ ಹೆಸರಿನೊಳಗೆ ಬರೆದಿರುವ ರೈತ ಗೀತೆ ಇದೆಯಲ್ಲ, ಅದು ವಿಶೇಷವಾದದ್ದು. ಯಾಕೆ ಅಂದರೆ ಕುವೆಂಪು ನಮ್ಮ ಕನ್ನಡಕ್ಕೆ, ಕನ್ನಡ ಪ್ರಜ್ಞೆಗೆ ಕೊಟ್ಟ ಕೆಲವು ವಿಶೇಷಗಳು ಯಾವ್ಯಾವು ಅಂತನ್ನೋದನ್ನು ನೋಡ್ಕೊಂಡು ಬಂದರೆ, ಒಂದೊಂದು ಅವರು ಕೊಟ್ಟ ಶಬ್ದಗಳು ಕೂಡ ಇಡೀ ನಮ್ಮ ಬದುಕಿಗೆ ಕೊಟ್ಟ ದಿವ್ಯ ದರ್ಶನದ ಶಬ್ದಗಳು ಅಂತ ನಾನು ಭಾವಿಸಿದ್ದೇನೆ. ನಾವು ರೈತರು ಅಂತೇವೆ, ಆದರೆ ರೈತರು ಅಂತ ಕರೆಯುವ ಹೊತ್ತಿನೊಳಗೆ ನೀವು ಗಮನಿಸಿ, ಬೇರೆಯವರನ್ನ ನಾವು ಯಾವ ತರಹದಲ್ಲಿ ಯೋಗಿಗಳು, ತಪಸ್ವಿಗಳು, ಈ ತರಹ ಬೇರೆ ಬೇರೆ ಎಲ್ಲ ರೀತಿಯಲ್ಲಿಯೂ ಕೂಡ ವೈಭವೀಕರಿಸಿ ಮಾತನಾಡ್ತೇವೆ, ಆದರೆ ನಿಜವಾದ ಯೋಗಿ ಯಾರು, ಅವರನ್ನ ಗುರುತಿಸಿದ್ದು ಕುವೆಂಪು. ನೇಗಿಲ ಯೋಗಿ ಅಂತ ಕರೆದಿದ್ದೀರಿಯಲ್ಲ, ನೇಗಿಲ ಕುಳದೊಳಗೆ ಅಡಗಿದೆ ಕರ್ಮ, ನೇಗಿಲ ಮೇಲೆಯೇ ನಿಂತಿದೆ ಧರ್ಮ, ಇದು ಅವ್ರ ಕಂಡ ದರ್ಶನ. ಅದಕ್ಕೇನೆ ಅಂಥ ನೇಗಿಲ ಯೋಗಿಯನ್ನ ಕುರಿತು ಹಾಡಿರೋದು ನೇಗಿಲ ಈ ಹಾಡು. ಒಂದು ಮಹತ್ವ ಏನು ಅಂದರೆ, ಅದು ಐದು ಭಾಷೆಗಳಿಗೆ ಅನುವಾದವಾಣಿ. ಇದು ನಮ್ಮ ಈ ನೆಲದ ವಿಶೇಷ. ಆ ಕಾರಣದಿಂದಲೇನೆ ಕುವೆಂಪು ಸಂಚರಿಸಿದ ನೆಲದೊಳಗೆ, ಕುವೆಂಪು ದಿನ ಬೆಳಗುಗಳನ್ನು ಕಂಡ ಅನುಭವದ ನೆಲೆಯೊಳಗೆ ನಿಂತಂತೆ ಮಾತನಾಡೋದು ಅಂತಂದರೆ ಅದು ನಿಜವಾಗಿ ಕನ್ನಡ ಪ್ರಜ್ಞೆಗೆ ಕೊಟ್ಟ ದೊಡ್ಡ ಗೌರವ ಅಂತ ಭಾವಿಸಿದ್ದೇನೆ. ಈ ಹೊತ್ತು ಇಲ್ಲಿ ಈ ಮಣ್ಣಿನ ಮಕ್ಕಳನ್ನು ಸೃಷ್ಟಿಸುವ ಈ ವಿಶ್ವವಿದ್ಯಾಲಯದೊಳಗೆ, ಮಣ್ಣಿನ ಮಕ್ಕಳು ಅಂತ ಎಲ್ಲರೂ ಕರ್ಕೊಳ್ತಾರೆ, ಆದರೆ ಮಣ್ಣಿನ ಸಂಪರ್ಕದೊಳಗೆ ಒಂದು ಶಿಕ್ಷಣವನ್ನು ಪಡೆದ ರೀತಿಯೊಳಗೆ ತಮ್ಮ ಬದುಕನ್ನು ಕಟ್ಟಿಕೊಳ್ಳುವ, ನಾಡಿನ ಬದುಕಿಗೆ ಪೂರಕವಾಗುವ ರೀತಿಯೊಳಗೆ ತಮ್ಮ ಜೀವನವನ್ನು ಸವೆಸುವ ಒಂದು ವಿದ್ಯಾರ್ಥಿ ಜೀವನಗಳನ್ನು, ವಿದ್ಯಾರ್ಥಿ ಗಳ ಜೀವನವನ್ನ ರೂಪಿಸ್ತಕ್ಕಂಥ ಈ ವಿಶ್ವವಿದ್ಯಾನಿಲಯದೊಳಗೆ ನಿಂತು ಮಾತನಾಡ್ತಕ್ಕಂಥದ್ದು ಸಂತೋಷ ಅಂತ ಹೇಳ್ತಲೇನೇನೆ. ಇಲ್ಲಿ ಗಮನಿಸಿ, ಕೆಳದಿ ಶಿವಪ್ಪ ನಾಯಕ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿ. ಇತಿಹಾಸವೂ ಇದೆ, ವರ್ತಮಾನವೂ ಇದೆ, ಇವುಗಳ ಜೊತೆಯೊಳಗೆ ಒಂದು ಪಾರಂಪರಿಕ ಜ್ಞಾನ, ಕೃಷಿ ಜ್ಞಾನ ಇಲ್ಲಿ ಬೋಧನೆಗೆ ಒಳಗಾದಂತೆ ಇದೆ. ಇಡೀ ಈ ವಾತಾವರಣ ನೋಡ್ಕೊಂಡು ಬಂದಾಗ ಬಹಳ ಸಂತೋಷವಾಗಿದ್ದ ನನಗೇನು ಅಂತಂದ್ರೆ, ಈ ಸುತ್ತಲಿನ ಕಾಡನ್ನ ನಾವು ಕಿಂಚಿತ್ತೂ ಕೂಡ ಊನಗೊಳ್ಳದ ರೀತಿಯೊಳಗೆ ಸಂರಕ್ಷಿಸಿದ್ದೇವೆ. ಇದು ಬಹಳ ಮುಖ್ಯವಾದದ್ದು. ಯಾಕೆ ಅಂದ್ರೆ ನಮ್ಮ ಕೃಷಿ ಇದೆಯಲ್ಲ, ಕೃಷಿ ನಮ್ಮ ಪಾರಂಪರಿಕ ಕೃಷಿಯನ್ನ ನೋಡ್ಕೊಂಡು ಬಂದ್ರೆ, ಪಾರಂಪರಿಕ ಕೃಷಿ ಯಾವತ್ತಿಗೂ ಕೂಡ ಜೀವ ವಿರೋಧಿಯಾದದ್ದಲ್ಲ, ಅದಕ್ಕಿಂತ ವಿಶೇಷವಾಗಿ ನಿಸರ್ಗ ವಿರೋಧಿಯಾದದ್ದಲ್ಲ, ನಿಸರ್ಗಕ್ಕೆ ಪೂರಕವಾಗುವ ರೀತಿಯೊಳಗೆ ಕಟ್ಟಿಕೊಂಡಂಥ ವ್ಯವಸಾಯ ಸಂಸ್ಕೃತಿ ನಮ್ಮದು. ನೀವು ಉದ್ದಕ್ಕೂ ನೋಡ್ಕೊಂಡು ಬನ್ನಿ. ಯಾಕೆ ಅಂದ್ರೆ ಮಣ್ಣಿನ ಫಲವತ್ತತೆಯಿಂದ ಹಿಡಿದು ಬೆಳೆದ ಬೆಳೆ, ಬೆಳೆಯೊಳಗೆ ಬೆಳೆದ ಕಳೆ, ಇವೆಲ್ಲವನ್ನು ಕೂಡ ಎಷ್ಟರ ಮಟ್ಟಿಗೆ ಜೀವನೋಪಯೋಗಿಯಾಗಿ ಬಳಸ್ಕೊಂಡಿದೆ ಅನ್ನೋದನ್ನ ನಾವು ಗಮನಿಸ್ತಾ ಬಂದ್ರೆ ಗೊತ್ತಾಗುತ್ತೆ. ನಮ್ಮಲ್ಲಿ ಬೆಳೀತಾ ಇದ್ದ ಕಳೆನೆ ಲೆಕ್ಕ ಹಾಕೊಳ್ಳಿ, ಎಷ್ಟು ತರದ ಕಳೆ ಬೆಳೀತಾ ಇತ್ತು ಅಲ್ಲಿ. ಅಲಬು, ಸಾಲೆಬೋಟು, ಹೊಂಬಾಳೆ ಗಿಡ, ಗರಿಕೆ, ಉಪ್ಪಿನ ಚಳ್ತ, ಆಮೇಲೆ ಕನ್ನೆ ಸೊಪ್ಪು, ಅಣ್ಣೆ ಸೊಪ್ಪು, ಇವೆಲ್ಲವೂ ಕೂಡ ನಮ್ಮ ಬೆಳೆಯ ನಡುವೆ ಬೆಳೆಯುತ್ತಿದ್ದ ಕಳೆಗಳು. ಆದ್ರೆ ಈ ಯಾವ ಕಳೆಯೂ ಕೂಡ ಜೀವ ವಿರೋಧಿ ಅಲ್ಲ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಹಾಗೂ ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರಾದ ಡಾಕ್ಟರ್ ಬಸವರಾಜ್ ವಿಕೆ ಅವರು ತಮ್ಮ ಭಾಷಣದಲ್ಲಿ, ಇವತ್ತು ನಮ್ಮ ಈ ಉದ್ಘಾಟನೆಗೆ ಬಂದಂತ ಮುಖ್ಯ ಅತಿಥಿಗಳೇನಿದ್ದಾರೆ, ಪ್ರೊಫೆಸರ್ ಎಸ್ ಸಿ ಸಿದ್ದರಾಮಯ್ಯವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ವಿಶ್ರಾಂತ ಅಧ್ಯಕ್ಷರು. ಅವರು ತಾವೆಲ್ಲ ನೋಡ್ತೀರಾ ಬಹಳ ಸಿಂಪಲ್ ಆಗಿದ್ದಾರೆ, ಆದರೆ ಅವರು ಪ್ರಾಧಿಕಾರದ ಅಧ್ಯಕ್ಷರಾದಾಗ ಎಷ್ಟು ಅಧಿಕಾರನ ಸರಿಯಾಗಿ ಯಾಕೆ ಬಳಸಬೇಕು ಅನ್ನೋದನ್ನ, ಯಾಕೆಂದ್ರೆ ಇಂದಿನೂ ನಾನು ಕೃಷಿ ವಿಶ್ವವಿದ್ಯಾಲಯದಲ್ಲೇ ಕೆಲಸ ಮಾಡಿದ್ದೀನಿ, ತಮಗೆಲ್ಲರಿಗೂ ಗೊತ್ತಿದೆ. ಆದರೆ ಹಿಂದೆ ಸಾಕಷ್ಟು ಜನ ನಾವು ಅಧ್ಯಕ್ಷರು ನೋಡಿದ್ವಿ, ಯಾರು ಇಷ್ಟು ಎಫೆಕ್ಟಿವ್ ಆಗಿ ಮಾಡ್ತಿರ್ಲಿಲ್ಲ. ಸಾಹೇಬ್ರು ಜಿ ಕೆ ವಿ ಕೆಲ್ ಬಂದಾಗ ಎಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡಬಹುದು ಅನ್ನೋದನ್ನ ತೋರಿಸಿದ್ರು. ಅವ್ರು ಯಾರನ್ನೂ ಬೇರೆಯವ್ರನ್ನ ಕರಿತಿರ್ಲಿಲ್ಲ, ಎಲ್ಲ ಅಧಿಕಾರಿ ವರ್ಗದವರು, ವೈಸ್ ಚಾನ್ಸಲರ್ ಇರ್ಬೋದು, ಡೈರೆಕ್ಟರ್ ಆಫ್ ರಿಸರ್ಚ್ ಇರ್ಬೋದು, ಡೈರೆಕ್ಟರ್ ಆಫ್ ಎಕ್ಸ್ಟೆನ್ಷನ್ ಇರ್ಬೋದು, ಕಂಟ್ರೋಲರ್ ಇರ್ಬೋದು, ಅವ್ರನ್ನೆಲ್ಲ ಕರೆದು ಹೇಳಿದ್ದು ಒಂದೇ, ಕನ್ನಡನ ಎಫೆಕ್ಟಿವ್ ಆಗಿ ನಿಮ್ಮಲ್ಲಿ ಎಷ್ಟು ಮಟ್ಟಿಗೆ ಕೆಲಸ ಮಾಡಿರ ಅಂತ. ಬಳಿಕ ಮಾತನಾಡಿದ ತರೀಕೆರೆಯ ಸನ್ಮಾನ್ಯ ಶಾಸಕರಾದ ಹಾಗೂ ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರಾದ ಶ್ರೀಯುತ ಶ್ರೀನಿವಾಸ್ ಜಿಎಚ್ ರವರು ತಮ್ಮ ಹಿತನುಡಿಗಳನ್ನಾಡಿದ್ದು ಹೀಗೆ. ಈಗ ಏನು ಈ ಅಗ್ರಿಕಲ್ಚರ್ ನಾವೇ ಚೆಕ್ ಡ್ಯಾಮ್ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ, ಅದು ಇವರು ಏನು ಇವೆಲ್ಲ ಇಡೀ ಸೆಟಲೈಟ್ ಪಿಕ್ಚರ್ ತಗೊಂಡ್ಬಿಟ್ಟು ಪ್ರತಿಯೊಂದು ಕೂಡ ಇವರು ಮಾಡಿ ಇದೇ ರೀತಿ ಮಾಡಬೇಕು, ಇದೇ ರೀತಿ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನ ಅನುಷ್ಠಾನ ಮಾಡಕ್ಕೆ ನಮ್ಮ ಅಧಿಕಾರಿಗಳಿಗೆ ಆಗಲಿ. ನಾವು ಕೇಳಿದ್ ಯಾಕೆ ಮಾಡಿಲ್ಲ ಅಂದಾಗ, ಯೂನಿವರ್ಸಿಟಿ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಸರ್, ಅವರು ಅಧ್ಯಯನ ಮಾಡಿಬಿಟ್ಟು ಅದರಂತೆ ನಾವೆಲ್ಲ ಮಾಡಬೇಕು, ಆಗಿರೋದ್ರಿಂದ ನಮಗೆ ಎಕ್ಸಿಕ್ಯೂಟ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ ಅನ್ನೋ ಮಾತುಗಳನ್ನ ನಮ್ಮ JD ಅಗ್ರಿಕಲ್ಚರ್ ಕೂಡ ಹೇಳಿದ್ರು. ಅದೇ ರೀತಿ ಮಣ್ಣಿನ ಪರೀಕ್ಷೆಗಳನ್ನು ಕೂಡ ನಾನು ಹೋಗಿ ಲ್ಯಾಬಲ್ಲಿ ನೋಡಿದೆ, ಪ್ರತಿಯೊಂದು ಏರಿಯಾದ ಕೂಡ ಮಣ್ಣು ಹೇಗೆ ರೀತಿ ಇರುತ್ತೆ ಅಂತೇಳಿ ಸುಮಾರು 10-12 ಆಳ ತೆಗೆದುಬಿಟ್ಟು ಅದನ್ನ ರಿಸರ್ಚ್ ಮಾಡಿಟ್ಟಿದ್ದಾರೆ. ರೈತರಿಗೆ ತುಂಬಾ ಅನುಕೂಲವಾದಂತ ಆವಿಷ್ಕಾರಗಳನ್ನ ನಮ್ಮ ವಿಜ್ಞಾನಿಗಳು ಮಾಡಿದ್ದಾರೆ. ಅನೇಕ ಪ್ರತಿಯೊಂದು ಇದರಲ್ಲೂ ಕೂಡ ಹೇಗೆ ಮಣ್ಣು ಸಂರಕ್ಷಣೆ ಮಾಡಬೇಕು, ಹೇಗೆ ಉತ್ತಮವಾದ ಬೆಳೆ ಬೆಳಿಬೇಕು, ನೀರು ಕಡಿಮೆ ಇದ್ರೆ ಏನ್ ಮಾಡಬೇಕು, ಪ್ರತಿಯೊಂದರ ಬಗ್ಗೆನೂ ಕೂಡ ನಿಮ್ಮ ಇಲ್ಲಿರ್ತಕ್ಕಂತ ವಿಜ್ಞಾನಿಗಳು ಮಾಡಿ ಒಳ್ಳೆ ಕೆಲಸಗಳನ್ನ ಮಾಡಿದ್ದೀರಿ. ಇದನ್ನ ರೈತರುಗಳು ಉಪಯೋಗಿಸ್ಕೊಂಡ್ರೆ ಖಂಡಿತ ನಿಜವಾಗ್ಲೂ ಕೂಡ ಒಳ್ಳೆಯ ಉತ್ತಮವಾದ ಒಂದು ಆದಾಯಗಳನ್ನ ಗಳಿಸಬಹುದು. ಇವತ್ತು ತುಂಬಾ ಜನ ನಮ್ಮಲ್ಲಿ ಪೆಸ್ಟಿಸೈಡ್ಗೆ ಆಗೋದ್ರಿಂದ ಅದಕ್ಕೆ ಜಾಸ್ತಿ ಖರ್ಚಾಗ್ತಕ್ಕಂಥದ್ದೆಲ್ಲ ಇದೆ. ಅದು ಅದ್ರ ಬಗ್ಗೆ ಕೂಡ ಅವರು ಆರ್ಗ್ಯಾನಿಕ್ ಏನ್ ಮಾಡಬಹುದು, ಗೊಬ್ಬರ ಹೇಗೆ ಮಾಡ್ಕೋಬಹುದು, ಒಂದು ಅಡಕೆ ಸಿಪ್ಪೆಯಿಂದ ಹೆಂಗ್ ಮಾಡಬಹುದು ಅನ್ನತಕ್ಕಂಥದ್ದನ್ನೆಲ್ಲ ಆವಿಷ್ಕಾರ ಮಾಡಿ ಅದಕ್ಕೆ ಬೇಕಾದಂತ ಕೆಮಿಕಲ್ಸ್ ನ ಕಂಡುಹಿಡಿದು ಅದನ್ನ ಯಾವ ಬೇಗ ಅದನ್ನ ಕರಗಿಸಬಹುದು ಅನ್ನತಕ್ಕಂಥದ್ದೆಲ್ಲ ಅನೇಕ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಒಂದು ಒಳ್ಳೊಳ್ಳೆ ಕೆಲಸಗಳನ್ನ ವಿಶ್ವವಿದ್ಯಾಲಯ ಮಾಡ್ಕೊಂಡು ಹೋಗ್ತಾ ಇದೆ. ಇವತ್ತು ಅದಕ್ಕೆ ತುಂಬಾ ಜನ ಇಲ್ಲಿ ಅವಾರ್ಡ್ಗಳನ್ನು ತಗೊಂಡಿದ್ದೀರಾ, ವಿಜ್ಞಾನಿಗಳು ಇದ್ದೀರಾ ನೀವೆಲ್ಲ. ಅದಕ್ಕೆ ನಾನು ವಿಶೇಷವಾಗಿ ಯಾರ್ಯಾರು ಆವಿಷ್ಕಾರಗಳು ಮಾಡಿದ್ದೀರಿ, ಇಲ್ಲಿ ಸನ್ಮಾನಿತರಾಗಿದ್ದೀರಿ, ಅವರಿಗೆ ನಾನೊಬ್ಬ ಬೋರ್ಡ್ ಡೈರೆಕ್ಟರ್ ಆಗಿ ನಿಮಗೆಲ್ಲ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸ್ಮಾರ್ಟ್ ಅಗ್ರಿಕಲ್ಚರ್ ಪ್ರಾಜೆಕ್ಟ್ ಅಂತ ಅದು ಅಂದ್ರೆ ಅಲ್ಲಿ ಏನು ನಾವು ಫೀಲ್ಡ್ ಅಲ್ಲಿ ಬೆಳಿತೀವಿ ಅದನ್ನೇ ಒಂದು ಇದರಲ್ಲಿ ಮಾಡಿಬಿಟ್ಟು ಅದರ ಫಲಿತಾಂಶ ಏನಾಗ್ತದೆ ಅದನ್ನ ಅದರಿಂದ ಅಂತ ಪ್ರಾಜೆಕ್ಟ್ಗಳೆಲ್ಲ ಮಾಡಿದ್ರೆ ಅದಕ್ಕೆ ಸುಮಾರು ದೊಡ್ಡ ದೊಡ್ಡ ಮೊತ್ತ 50 ಕೋಟಿ 40 ಕೋಟಿ 60 ಕೋಟಿ 70 ಕೋಟಿ ಎಲ್ಲ ಸಾಫ್ಟ್ವೇರ್ ಎಲ್ಲ ತಗೋಬೇಕು, ಅಷ್ಟು ಹಣ ಎಲ್ಲ ಖರ್ಚಾಗುತ್ತೆ. ಅಂತ ಪ್ರಾಜೆಕ್ಟ್ಗಳು ಮಾಡಿದಾಗ ಒಂದು ರೈತರಿಗೂ ಅನುಕೂಲ ಆಗುತ್ತೆ, ನಿಮ್ಮಂತ ಲೆಕ್ಚರರ್ಸ್ಗೂ ಟೀಚರ್ಸ್ಗೂ ಪ್ರೊಫೆಸರ್ಗೂ ಅನುಕೂಲ ಆಗುತ್ತೆ, ಮತ್ತೆ ಅದರಿಂದ ಉತ್ಪಾದನೆ ಏನು ರಿಸಲ್ಟ್ ಬರೋದು ಕೂಡ ಗೊತ್ತಾಗುತ್ತೆ ಅದರಲ್ಲಿ. ಅಂದ್ರೆ ಇಂಥ ಪ್ರಾಜೆಕ್ಟ್ಗಳನ್ನ ನಾವು ಮಾಡಿ ಅದನ್ನ ಯಶಸ್ವಿಯಾಗಿ ಮಾಡಿದ್ರೆ ಹೊಸ ಹೊಸ ರೀತಿಯ ಇವತ್ತಿನ ಜಗತ್ತಿಗೆ ಅನುಕೂಲ ಆಗ ಟೆಕ್ನಾಲಜಿಗಳನ್ನ ಉಳಿಸಿಕೊಂಡು ಸಾಫ್ಟ್ವೇರ್ಗಳನ್ನ ಉಪಯೋಗಿಸಿಕೊಂಡು ನಾವು ಅಗ್ರಿಕಲ್ಚರಲ್ಲಿ ತೊಡಬೇಕಾಗ್ತದೆ. ಅಧ್ಯಕ್ಷೀಯ ಭಾಷಣವನ್ನಾಡಿದ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಆರ್ ಸಿ ಜಗದೀಶ್ ರವರು ತಮ್ಮ ಭಾಷಣದಲ್ಲಿ ಇವತ್ತು ನಾವು 12ನೇ ಸಂಸ್ಥಾಪನಾ ದಿನಾಚರಣೆಯನ್ನ ನಾವು ಇಲ್ಲಿ ಸ್ವಾಗತ ಮಾಡ್ತಾ ಇದ್ದೇವೆ. 1990ರಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ಅಗ್ರಿಕಲ್ಚರ್ ಕಾಲೇಜ್ ಸ್ಟಾರ್ಟ್ ಆಗಿತ್ತು. ಆಗ ಬಂಗಾರಪ್ಪನವರು ಕೃಷಿ ಮಂತ್ರಿಗಳಾಗಿದ್ರು. ನಂತರ 2010ರ ಆಸುಪಾಸಿನಲ್ಲಿ ಸನ್ಮಾನ್ಯ ಯಡಿಯಪ್ಪನವರು ಮುಖ್ಯಮಂತ್ರಿಗಳಾದಾಗ ಕೃಷಿ ವಿಶ್ವವಿದ್ಯಾಲಯವನ್ನ ಮಾಡಿದ್ರು, ಸಮಗ್ರವಾದ ಕೃಷಿ ವಿಶ್ವವಿದ್ಯಾಲಯ. ಅದೇ ರೀತಿ ಶ್ರೀ ಕಾಗೋಡು ತಿಮ್ಮಪ್ಪನವರು ಆ ವಿಶ್ವವಿದ್ಯಾಲಯನ ಇರುವಕ್ಕೆ ಇಲ್ಲಿ ಮಾಡಬೇಕು, ಸಾಗರ ತಾಲೂಕಲ್ಲಿ ಮಾಡಬೇಕು ಅಂತೇಳಿ ಸುಮಾರು 165 ಕೋಟಿಗಳ ಅನುದಾನವನ್ನು ಮಾಡಿ ಒಂದು ಸುಸಜ್ಜಿತವಾದ ಒಂದು ಮಲೆನಾಡಿನ ಸೆರಗಿನಲ್ಲಿ ಈ ವಿಶ್ವವಿದ್ಯಾಲಯನ ಸ್ಥಾಪನೆ ಮಾಡಿದ್ದಾರೆ. ಈ ಸ್ಥಾಪನೆಗೆ ಕಾರಣಕರ್ತರಾದ ಎಲ್ಲರಿಗೂ ಸಹ ಇಂದಿನ ದಿವಸ ನಾವು ನೆನೆಸಿಕೊಳ್ಬೇಕಾಗ್ತದೆ. ಅವರೆಲ್ಲರಿಗೂ ಸಹ ವಿಶ್ವವಿದ್ಯಾಲಯ ಪದವಾಗಿ ಧನ್ಯವಾದಗಳನ್ನ ಹೇಳ್ತಾರೆ. ಮುಖ್ಯವಾಗಿ ಈ ವರ್ಷ ನಾವು ಸುಮಾರು 9 ಪ್ರೋಗ್ರಾಮ್ಗಳನ್ನ ಸ್ಟಾರ್ಟ್ ಮಾಡಿದೀವಿ. ಇರುವಕ್ಕಿನಲ್ಲಿ BSc ಹಾರ್ಟಿಕಲ್ಚರ್ ಹೊಸ ಕೋರ್ಸ್ ಅನ್ನ ಈ ವರ್ಷ ನಾವು ಪ್ರಾರಂಭ ಮಾಡಿದೀವಿ. 50 ಜನ ವಿದ್ಯಾರ್ಥಿಗಳು ಇಲ್ಲಿ ಬರ್ತಾರೆ. ಇರುವಕ್ಕಿ ಕ್ಯಾಂಪಸ್ ನಲ್ಲಿ ಹಾರ್ಟಿಕಲ್ಚರ್ ಅಲ್ಲಿ 4 ಸ್ನಾತಕೋತ್ತರ ಅಂತ ಹೇಳಿದ್ರೆ MSc ಪ್ರೋಗ್ರಾಮ್, 4 PhD ಪ್ರೋಗ್ರಾಮ್ಗಳನ್ನು ನಾವು ಈ ವರ್ಷ ಇರುವಕ್ಕಿ ಕ್ಯಾಂಪಸ್ ಅಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಕಂಪ್ಲೀಟ್ ಹಾರ್ಟಿಕಲ್ಚರು ಮತ್ತು ಫಾರೆಸ್ಟ್ರಿ ಕಾಲೇಜಲ್ಲಿ ಹೊಸ ಒಂದು ಕೋರ್ಸ್ ಅನ್ನ ನಾವು ಸ್ಟಾರ್ಟ್ ಮಾಡಿದೀವಿ. ಅದೇ ರೀತಿ ನಮ್ಮ ಹಿರಿಯೂರಿನ ಕಾಲೇಜಿನಲ್ಲಿ ಬಹಳ ಡಾಕ್ಟರ್ ಡಿ ಸುಧಾಕರ್ ಸಾಹೇಬರು ಬಹಳ ಒತ್ತಾಯ ಮಾಡಿದ್ರು, ಅಲ್ಲಿ ಅಗ್ರಿಕಲ್ಚರ್ ಕಾಲೇಜ್ ಮಾಡಿ ಅಂತ. ಅವರ ಒತ್ತಾಯದ ಮೇರೆಗೆ ನಾವು ಈ ವರ್ಷ ಸುಮಾರು 50 ವಿದ್ಯಾರ್ಥಿಗಳನ್ನು ನಾವು ಹಿರಿಯೂರಲ್ಲಿ ತಗೊಳ್ತಾ ಇದ್ದೇವೆ. ಬಹಳಷ್ಟು ಬೇಡಿಕೆ ಇದೆ, ಎಲ್ಲ ಸೀಟು ಖಾಲಿ ಆಗೋಗಿದೆ, ಒಂದು ಸೀಟು ಈಗ ಉಳಿದಿಲ್ಲ, ಎಸ್ಪೆಷಲಿ ಹಿರಿಯೂರಲ್ಲಿ. ಇನ್ನು 17 ಸೀಟ್ಗಳು ಮಾತ್ರ ಹಾರ್ಟಿಕಲ್ಚರ್ ಅಲ್ಲಿ ಉಳ್ಕೊಂಡಿದೆ, ಅದು ಬಿಟ್ಟರೆ ನಮ್ಮ ವಿಶ್ವವಿದ್ಯಾಲಯ ಎಲ್ಲ ಸೀಟ್ಗಳು ಭರ್ತಿಯಾಗಿದ್ದಾವೆ. ಅಂದ್ರೆ ವಿಶ್ವವಿದ್ಯಾಲಯದ ಮೇಲೆ ನಮ್ಮ ಎಸ್ಪೆಷಲಿ ಪೋಷಕರು ಬಹಳಷ್ಟು ಗಮನವನ್ನು ಕೊಟ್ಟು ಇಲ್ಲಿಗೆ ಬರ್ತಾ ಇದಾರೆ. ಇದಕ್ಕೆಲ್ಲ ಮುಖ್ಯ ಕಾರಣ ಅಂತ ಹೇಳಿದ್ರೆ ನಮ್ಮ ಎಲ್ಲ ವಿಜ್ಞಾನಿಗಳು ಮತ್ತೆ ಎಲ್ಲ ಶಿಕ್ಷಕರು ಹಗಲಿರುಳು ವಿಶ್ವವಿದ್ಯಾಲಯಕ್ಕೆ ಶ್ರಮಿಸ್ತಾ ಇದ್ದಾರೆ. ಅದೇ ರೀತಿ ಪ್ರತಿ ವರ್ಷದಂತೆ ನಾವು ಇರುವಕ್ಕಿ ಆವರಣನ ಬಹಳ ಸುಸಜ್ಜಿತವಾಗಿ ಮಾಡಬೇಕಾಗಿದೆ ಸರ್. ಈ ವರ್ಷ ಬಯೋಫ್ಯೂಯಲ್ ಪಾರ್ಕ್ ಅನ್ನು ಮಾಡಿದೀವಿ, ಬ್ಯಾಂಬೂ ಪಾರ್ಕ್ ಅನ್ನು ಮಾಡಿದೀವಿ, ಶ್ರೀಗಂಧ ವನವನ್ನು ಮಾಡಿದೀವಿ, ಬಯೋಡೈವರ್ಸಿಟಿ ಪಾರ್ಕ್ ಅನ್ನು ಮಾಡಿದೀವಿ, ಅರೆಕನೆಕ್ಟ್ ರಿಸರ್ಚ್ ಸೆಂಟರ್ ಅನ್ನು ಸ್ಟಾರ್ಟ್ ಮಾಡಿದೀವಿ, ಆಮೇಲೆ ನೈಸರ್ಗಿಕ ಕೃಷಿ 24 ಎಕರೆನಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೀವಿ, ಆಮೇಲೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅನ್ನು ಮಾಡಿದೀವಿ, ಆಮೇಲೆ 5,000 ಕಾಫಿ ಗಿಡಗಳನ್ನು ಈ ವರ್ಷ ಹಚ್ಚಿದೀವಿ, ಪ್ಲಾಂಟೇಷನ್ಗೆ 100 ಎಕರೆ, ಆಮೇಲೆ ಹಣ್ಣಿಗೆ 100 ಎಕರೆ, ಮತ್ತೆ ವಿವಿಧ ತಳಿಗಳಿಗೆ ಸುಮಾರು 100 ಎಕರೆ ಜಾಗವನ್ನು ನಾವು ಏರ್ಪಡಿಸಿದ್ದೇವೆ. 12ನೆಯ ಸಂಸ್ಥಾಪನಾ ದಿನಾಚರಣೆಯ ಈ ಕಾರ್ಯಕ್ರಮದಲ್ಲಿ ವಿವಿಧ ಸಂಶೋಧನಾ ಲೇಖನಗಳನ್ನು ಬಿಡುಗಡೆ ಮಾಡಲಾಯಿತು. ವಿಶ್ವವಿದ್ಯಾಲಯದಲ್ಲಿ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದ ಕೊನೆಯದಾಗಿ ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಶಿಕ್ಷಣ ನಿರ್ದೇಶಕರಾದ ಡಾಕ್ಟರ್ ಹೇಮ್ಲಾ ನಾಯಕ್ ರವರ ವಂದನಾರ್ಪಣೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದುವರೆಗೆ ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿಯಲ್ಲಿ ನಡೆದ 12ನೇ ಸಂಸ್ಥಾಪನಾ ದಿನಾಚರಣೆಯ ಬಾನುಲಿ ವರದಿ ಕೇಳಿದಿರಿ. ಕಾರ್ಯಕ್ರಮ ನಿರ್ವಹಣೆ SL ರಮೇಶ್ ಪ್ರಸಾದ್, ತಾಂತ್ರಿಕ ಸಹಕಾರ ಪ್ರದೀಪ್ ನಾಯಕ್,